ಮಾತಿಂದ ಈ ಸವಿ ಮಾತಿಂದ ಈ ನುಡಿ ಮುತ್ತಿಂದ ಚಿನ್ನ ಇಂದು ಕಂಡೆ ನಾನು ಆನಂದ. ನಾನು ನಿನ್ನ ಜೋಡಿ ನೀನು ನನ್ನ ಜೋಡಿ ಜೋಡಿ ಹಕ್ಕಿ ನಾವಾಗಿ ಬಹಾಡುವ. ಹಗಲಿಗೆ ಸೂರ್ಯ ಜೋಡಿಯು ಇರುಳಿಗೆ ಚಂದ್ರ ಜೋಡಿಯು ಮುದ್ದು ಹೆಣ್ಣೆ ನನಗೆಂದು ನೀನು ಹಿತವಾದ ಸರಿಯಾದ ಜೋಡಿ ಹಿತವಾದ ಸರಿಯಾದ ಜೋಡಿ. ಬಾನಿಗೆ ಮೋಡ ಜೋಡಿಯು ಬಳ್ಳಿಗೆ ಮರವು ಜೋಡಿಯು ನಿನ್ನೊಡನೆ ನಾನು ಎಂದೆಂದು ಹೀಗೆ ಇರುವಾಸೆ ನಿನ್ನನ್ನು ನೋಡಿ ಇರುವಾಸೆ ನಿನ್ನನ್ನು ಕೂಡಿ. ಎಲ್ಲೂ ಇಲ್ಲ ಎಂದು ಇಂಥ ಒಳ್ಳೆ ಜೋಡಿ ನಾನು ನಿನ್ನ ಜೋಡಿ ನೀನು ನನ್ನ ಜೋಡಿ ಜೋಡಿ ಹಕ್ಕಿ ನಾವಾಗಿ ಬಹಾಡುವ. ಗಂಡಿಗೆ ಹೆಣ್ಣಿನ ಆಸೆಯು ಈ ಆಸೆ ತರುವ ಸಂಸಾರದಲ್ಲಿ ಕಾಣೋಣ ಆನಂದವನ್ನು ಕಾಣೋಣ ಆನಂದವನ್ನು. ನಿನ್ನ ಬಿಟ್ಟು ಇನ್ನು ನಾನು ಬಾಳಲಾರೆನು ನಾನು ನಿನ್ನ ಜೋಡಿ ನೀನು ನನ್ನ ಜೋಡಿ ಜೋಡಿ ಹಕ್ಕಿ ನಾವಾಗಿ ಬಾಡುವ. ಚಿನ್ನ ಎಂದು ಕಂಡು ನಾನು ಆನಂದ. ನಾನು ನಿನ್ನ ಜೋಡಿ ನೀನು ನನ್ನ ಜೋಡಿ ಜೋಡಿ ಹಕ್ಕಿ ನಾವಾಗಿ ಬಾಡುವ. Thank you.